ಸಂಬಂಧಿಸಿದ ಮೂರು, ಮತ್ತೊಂದು ಭಿನ್ನ ಆಗಿರತಕ್ಕಂತಹ ಜೀವರುಗಳೆಂಬ ಅಂಶ, ಇದು ನಾಲ್ಕು ಪಾದದ ಗುಂಪಿಗೆ. ಅರ್ಥಾತ್ ಏನ್ ಹೇಳಿದಾಗಾಯ್ತು, ಭಗವಂತನ ಸ್ವರೂಪಭೂತವಾದಂತಹ ಗುಂಪುಗಳಿದೆ, ಮತ್ತೆ ಸಮಸ್ತ ಜೀವರು ಭಿನ್ನರಾಗಿರ್ತಕ್ಕ ಸಮಸ್ತ ಜೀವರೊಳಗೆ ನಿಯಾಮಕನಾದ ಭಗವಂತನ ಗುಂಪು, ಕ್ಷೇಮ ಭಯ ಲೋಕಗಳಲ್ಲಿ ಇರತಕ್ಕಂತಹ ಮುಕ್ತ ನಿಯಾಮಕವಾದ ಗುರುರೂಪ, ಮತ್ತು ಅಮುಕ್ತರಾಗಿರ್ತಕ್ಕ ಸಮಸ್ತ ಜೀವರನ್ನು ನಿಯಮನ ಮಾಡತಕ್ಕಂತ ಭಗವಂತನ ಒಂದು ರೂಪ. ಇದೇ ನಾಲ್ಕು ರೂಪಗಳು ಮುಖ್ಯವಾಗಿ ಆ ರೂಪ ಎಲ್ಲಿದೆ ಅದನ್ನೇ ಸಮಸ್ತ ಜೀವಜಾತ ಒಂದು ಅಂಶ, ಭಗವಂತನ ಮೂರು ರೂಪಗಳು ಒಂದು ಅಂಶ. ಹೀಗೆ ನಾಲ್ಕು ಪಾದಗಳು, ಆರು ಬಗೆ, ಆರು ಬಗೆ ಯಾವ್ದು ಗೊತ್ತಾಯ್ತು, ಪೃಥ್ವಿ, ವಾಕು, ಆಮೇಲೆ ಶರೀರದಲ್ಲಿ ಇರತಕ್ಕಂತಹ ಜೀವಸ್ವರೂಪ, ಜೀವಸ್ವರೂಪ ಹೃದಯದಲ್ಲಿ ಇರತಕ್ಕಂಥದ್ದು, ಗಾಯತ್ರಿ ಇರತಕ್ಕಂಥದ್ದು, ಮತ್ತು ಸಮಸ್ತ ಅವತಾರ, ಈ ಆರು ಬಗೆ. ಆಗ ನಾಲ್ಕು ಪಾದಗಳು ಅಂದ್ರೆ ಒಂದನೇ ಪಾದದಿಂದ ಎರಡನೇ ಪಾದದಿಂದ ಮೂರನೇ ಪಾದದಿಂದ ಭಗವಂತನ ಮೂರು ರೂಪಗಳು, ಮೋಕ್ಷಪ್ರದವಾದ ಮೋಕ್ಷದಲ್ಲಿ ಮಾತ್ರ ಗಮ್ಯವಾದ ನಿತ್ಯಲೋಕದಲ್ಲಿ ಇರತಕ್ಕಂಥ ಮೂರು ರೂಪಗಳು. ಮತ್ತೊಂದು ರೂಪ ಎಲ್ಲಿದೆ, ಈ ಭೂಮಿಯಲ್ಲಿದೆ. ಅದೆಲ್ಲಿದೆ ಭೂಮಿಯಲ್ಲಿ, ಜೀವನೊಳಗೆ ನಿಯಾಮಕವಾಗಿದೆ, ಜೀವ ನಿಯಾಮಕವಾಗಿರತಕ್ಕ ರೂಪ, ಅದ ಕಾರಣ ಸಮಸ್ತ ಜೀವವು ಒಂದು ಅಂಶ. ಹೀಗೆ ಪಾದೋಸ್ಯ ವಿಶ್ವಾ ಸರ್ವಾಭೂತಾನಿ ತ್ರಿಪಾದಸ್ಯ ಅಮೃತ ಪೃಥ್ವೀತಿ. ಹೀಗೆ ಭಗವಂತನ ಒಂದು ವಿಧದ ಉಪಾಸನೆ ನಾಲ್ಕು ಮುಖ, ಮತ್ತೊಂದು ಆರು ಮುಖದ ಉಪಾಸನೆ. ಹೀಗೆ ಗಾಯತ್ರಿಯಲ್ಲಿ ನಾವು ಅನುಸಂಧಾನ ಮಾಡುವಾಗ ಗಾಯತ್ರಿಗೂ ನಾಲ್ಕು ಪಾದ. ಹೇಗೆ ಅಂದ್ರೆ ಪ್ರಸಿದ್ಧವಾದ ಮೂರು ಪಾದ, ತ್ರಿಪದಾ ಗಾಯತ್ರಿ ತತ್ಸವಿಲ್ಲು ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಪ್ರಿಯೋ ಯೋ ನ ಪ್ರಚೋದಯಾದ. ಮೂರು ಪಾದ, ಅದರ ನಾಲ್ಕನೇ ಪಾದ ಒಂದು ಓಂಕಾರ. ಈಗ ಅದು ನಾಲ್ಕು ಪಾದ ಚತುಷ್ಪದ, ನಾಲ್ಕು ಓಂಕಾರ ಸೇರಿ ನಾಲ್ಕು ಪಾದ, ಅದರ ಆರು ಮೂರು. ಈ ನಾಲ್ಕು ಗಾಯತ್ರಿಗೂ ನಾಲ್ಕು ಪಾದ, ಗಾಯತ್ರಿ ಪ್ರತಿಪಾದನೆ ಭಗವಂತನಿಗೂ ನಾಲ್ಕು ಪಾದ. ಆ ನಾಲ್ಕು ಪಾದ ವಾಸ್ತವ್ಯ ಕೃಷ್ಣ ಪ್ರತಿಜ್ಞಾ ಆದಂತಹ ನಾಲ್ಕು ಪಾದ ಅನ್ನೋದು ಒಂದು ಮೋಕ್ಷ. ಇನ್ನೊಂದು ರೀತಿಯಲ್ಲಿ ಮುಂದೆ ಹೇಳ್ತಾರೆ, ಇದು ಒಂದು ಪೂರ್ಣ ಸುತ್ತಲೇ ಬಂದಿರತಕ್ಕಂತಹ ಉಪಾಸನೆ. ತ್ರಿಪಾದಸ್ಯ ಭಗವಂತ ನಮ್ಮ ಒಳಗೆ ದೇಹದೊಳಗೆ ನಿವಾರ ಮಾಡತಕ್ಕಂಥ ಮೂರು ಪಾದಗಳು ಅಂದ್ರೆ ದಿವಿ, ದಿವಿ ಅಂದ್ರೆ ವಿಜ್ಞಾನೆ, ನಮಗೆ ಅರಿವು ಕೊಡತಕ್ಕಂಥ ದೇಹ, ದೇಹದೊಳಗಿರತಕ್ಕಂಥ ಭಗವಂತನ ಮೂರು ಪಾದಗಳು ಎಚ್ಚರ ಕಲಿಸಬೇಕು, ಅದೇ ತ್ರಿಪಾದ. ತ್ರಿಪಾದ ಊರ್ಧ್ವ ಅದೇ ಪುರುಷ, ಮತ್ತೊಬ್ಬ ಇದ್ದಾರೆ ತ್ರಿಪಾದ ಊರ್ಧ್ವ, ಅವರು ವಿಶ್ವಾಭೂತ ಅಂದ್ರೆ ಸಮಸ್ತ ಜೀವಜಾತವನ್ನು ನಿಯಂತ್ರಿಸತಕ್ಕಂಥ ಎಲ್ಲಕ್ಕಿಂತ ಮೀರಿದಿದ್ದಾರೆ ಅದೇ ವಾಸುದೇವ. ತ್ರಿಪಾದ ಅಂದ್ರೆ ಎಚ್ಚರ ಕನಸು ನಿದ್ರೆ ಮೂರು ಅವಸ್ಥೆ ಮಾಡತಕ್ಕಂಥ ರೂಪಪಟ್ಟಿಂದ. ಹೀಗೆ ಈ ರೂಪಗಳನ್ನು ಅರ್ಥ ಮಾಡ್ತಾರೆ ನಾನಾ ವಿಧವಾಗಿ, ಇದಕ್ಕೆ ಶಾಸ್ತ್ರಕಾರ ಅರ್ಥ ಮಾಡ್ತಾರೆ ಒಂದು ಸುತ್ತಕ್ಕೂ ನಾನಾ ವಿಧವಾದ ಅರ್ಥ ಮಾಡ್ತಾರೆ. ಮೂರು ಪಾದಗಳ ರೂಪ ಎಚ್ಚರ ಕನಸು ನಿದ್ರೆ, ನಾಲ್ಕನೇ ರೂಪ ಎಲ್ಲಾ ಜೀವಜಾತವನ್ನು ನಿಯಂತ್ರಿಸುವ ಮುತ್ತನೆಯ ಅಮುಖವಾದ ರೂಪ, ಮೂರು ರೂಪ ಅಮೃತ ಕ್ಷೇಮ ಉಭಯಂ ತ್ರಿಮೂರ್ಧೋಧಾಯಿ ಮೂರ್ಧಸು. ಭಾಗವತದಲ್ಲಿ ಹೇಳಿರ್ತಕ್ಕಂತೆ ಮುಕ್ತರಿಗೆ ಮಾತ್ರ ಗಮ್ಯವಾದ ಮೂರು ಮುಕ್ತ ಸ್ಥಾನಗಳು, ಶ್ವೇತದ್ವೀಪ, ಅನಂತಾಸನ, ಅದೇ ಅನಂತಾಸನ ಶ್ವೇತದ್ವೀಪ ಅಂತಾರೆ, ಅಥವಾ ಅದಕ್ಕೆ ಕ್ಷೀರ ಸಮುದ್ರ ಎಲ್ಲವೂ ಅನಂತ ಶಯನ ಅದು ಒಂದು. ಈ ಮೂರು ಮುಕ್ತರಿಗೆ ಮಾತ್ರ ಗಮ್ಯವಾದ ಲೋಕಗಳು, ಅಮುಕ್ತರಿಗೆ ಒಬ್ಬರಿಗೆ ಈಗ ಭೂಮಿಯಲ್ಲಿ ಇದನ್ನು ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂತಂದ್ರೆ, ಭೂಮಿಯಲ್ಲಿ ಕ್ಷೀರ ಸಮುದ್ರ ಇದೆ ಹೇಳ್ತಾರೆ, ಭೂಮಿಯಲ್ಲಿ ಕ್ಷೀರ ಸಮುದ್ರ ಇದೆ. ಇವಾಗ ನಮ್ಮ ಅರುವಾಚಿ ಅಂತ ಹೇಳ್ತಾರೆ, ನಾವು ಇಡೀ ಭೂಮಿಗೆ ಎಷ್ಟು ಬೇಕಾದ್ರೆ ಪ್ರದಕ್ಷಿಣೆ ಹಾಕಿ ಬರ್ತೇವೆ, ಇದನ್ನು ವಿಮಾನದಲ್ಲಿ ಆಕಾಶದಲ್ಲಿ ಸುತ್ತು ಬಂದು ಕ್ಷೀರ ಸಮುದ್ರ ಇಲ್ಲ, ಅದು ಕಾಣಬೇಕಲ್ಲ ಇದ್ರೆ ಎಲ್ಲೂ ಇಲ್ಲ ಅಂತ. ಅದೇ ತಮಾಷೆ ಅನ್ನುವಂಥದ್ದು ಶಾಸ್ತ್ರಕ ಹೇಳ್ತಾರೆ, ಕ್ಷೀರ ಸಮುದ್ರ ಮುಕ್ತರಿಗೆ ಮಾತ್ರ ಗಮ್ಯ, ಆದ್ರೆ ಅದು ಕಾಗುದೇ ಸಾಧ್ಯ ಇಲ್ಲ, ಅದು ಅದೃಶ್ಯವಾಗಿರತಕ್ಕಂತಹ ಸೂಕ್ಷ್ಮ ಭೂಮಿ. ಈ ಸ್ಥೂಲ ಭೂಮಿ ಅಲ್ವೇ ಅಲ್ಲ, ಇರೋದು ಭೂಮಿ ಅಲ್ಲದೂ ಕೂಡ ಸೂಕ್ಷ್ಮ ಭೂಮಿ ಇದು, ಅದು ಕಣ್ಣಿಗೆ ಕಾಣುವಂತಹ ಲೋಕ ಅಲ್ಲ, ಮುಕ್ತರಿಗೆ ಮಾತ್ರ ಅಂದ್ರೆ ಜ್ಞಾನಾನಂದಮಯ ಶರೀರವನ್ನು ಹೊಂದಿದ ಮೇಲೆ ಮಾತ್ರ ಕಾಣುವಂತಹ ಒಂದು ಜ್ಞಾನಾನಂದಮಯವಾದ ಕ್ಷೀರ ಸಮುದ್ರ. ಈ ಹೆಮ್ಮೆ ಹಾಗು ಹಸಿರಿಸ್ತಾರಲ್ಲ, ಜ್ಞಾನಾನಂದಮಯವಾದ ಕ್ಷೀರ ಅಲ್ಲಿರುವುದೆಲ್ಲ ಅಪ್ರಾಕೃತ, ಈ ಕಲ್ಪನೆಯೇ ನಮಗೆ ಅನ್ಕನ್ಸೀವಬಲ್. ಇದು ಕ್ಷೀರ ಸಮುದ್ರ ಕಾಣುವುದು ಸಾಧ್ಯ, ಯಾಕಂದ್ರೆ ಅದು ಹಾಲು ಅಂದ್ರೆ ಜ್ಞಾನಾನಂದಮಯವಾದ ಅಪ್ರಾಕೃತವಾದ ಲೋಕ, ಆದ್ರೆ ಭೂಮಿಯಲ್ಲೇ ಇದೆ ಅಂತ. ಅಲ್ಲಿ ಇರತಕ್ಕಂಥ ಭಗವಂತನ ರೂಪವು ಕೂಡ ಅಪ್ರಾಕೃತ ಅಂತ ಕಂಡು ಕಾಣುತ್ತೆ. ಹಾಗಾಗಿ ಭಗವಂತನ ಮುಕ್ತ ಮುಕ್ತರಿಗೆ ಮಾತ್ರ ಗಮ್ಯವಾದ ಗುರು ರೂಪ, ಮತ್ತು ಆ ಮುಕ್ತರನ್ನು ನಿಯಂತ್ರಿಸುವ ಸಮಸ್ತ ಜೀವಜಾತಿ ಒಳಗಿರತಕ್ಕಂಥ ಭಗವಂತ ಆಸ್ಪತ್ರೆ. ಆದರೆ ಎಚ್ಚರ ಕನಸಿದ್ರೆ ಮತ್ತು ಮಕ್ಕಳು ಈ ನಾನು ಬದುಕಬಹುದು. ಅದೇ ವಾಸ್ತವ ಸಂತೋಷಪಟ್ಟಿದ್ದ ನಾವು. ಹೀಗೆ ನಾವು ಯಾವ ತರ ಅನುಸಂಧಾನ ಮಾಡಿದೆವು? ಇದಲ್ಲದೆ ಇನ್ನೊಂದು ರೀತಿ ತಿಳಿದು ಎಂದಿದ್ದು ಬಂತು. ಸರ್ವಗತವಾದ ಭಗವಂತನ ಒಂದು ಗಾಯತ್ರಿ ಬಂತು. ಸರ್ವಗತನಾದ ಭಗವಂತನೇ ನಮ್ಮ ಶರೀರದೊಳಗಿದ್ದಾನೆ. ಎರಡನೇ ರೂಪ ವಿಶ್ವದಲ್ಲಿ ತುಂಬಿರುವವನೇ ಈ ದೇಹದೊಳಗಿದ್ದಾನೆ. ಶರೀರದಲ್ಲಿರ್ತಕ್ಕ ಭಗವಂತನ ಜೀವ ಸ್ವರೂಪದಲ್ಲಿದ್ದಾನೆ. ಮೂರನೇ ರೂಪ ಜೀವ ಸ್ವರೂಪದಲ್ಲಿರ್ತಕ್ಕ ಭಗವಂತನ ಜೀವ ಸ್ವರೂಪದ ಹೃದಯದಲ್ಲಿ ಇದ್ದಾನೆ. ನಾಲ್ಕು ಜೀವನ ಇದು ಚತುಷ್ಪದ. ಹೀಗೆ ಆ ಭಗವಂತನ ನಾಲ್ಕು ಪಾದಗಳ ಅನುಸಂಧಾನವನ್ನ ಬೇರೆ ಬೇರೆ ರೀತಿಯಿಂದ ಶಾಸ್ತ್ರಗಳನ್ನು ಮಾಡ್ತದೆ. ಇದರ ಅನುಸಂಧಾನದಲ್ಲಿ ಇಲ್ಲಿ ಕೂಡ ಇದು ಬಂತು. ಹೀಗೆ ಮುಖ್ಯವಾಗಿ ಪೂರ್ಣ ಸುತ್ತಲು ಹೇಳಿದಂತಹ ಮೂರು ಉತ್ತಗಮ್ಯವಾದ ಮೂರು ರೂಪ ಆ ಉತ್ತರ ವೃದ್ಧಿಯನ್ನು ಮಾಡತಕ್ಕಂತಹ ಉತ್ತರ ಸ್ಥಾನದಲ್ಲಿ ಉತ್ತರ ಸಮಸ್ತ ಜೀವ ಅಂತಲೇ ಇರುವ ರೂಪ ಮತ್ತು ಬ್ರಹ್ಮ ಸರ್ವಗತ ಶರೀರ ವ್ಯಾಪ್ತ ಜೀವ ಸ್ವರೂಪದಲ್ಲಿರುವಂತದ್ದು ಜೀವ ಹೃದಯ. ಇದು ನಾವು ಈ ರೀತಿ ನಾಲ್ಕು ರೂಪಗಳು ಆರು ಬಗೆಯ ಉಪಾಸನೆಯನ್ನ ಗಾಯತ್ರಿಯನ್ನು ಮಾಡಿದರೆ ಆ ಫಲಪ್ರದ ಅಂದ್ರೆ ಪೂರ್ಣ ಅಪ್ರವೃತ್ತಿ ಅಂದ್ರೆ ಒಂದು ಪರಿಪೂರ್ಣವಾದ ಇನ್ನೊಂದು ಇನ್ನೊಬ್ಬರ ನಿಯಂತ್ರಣಕ್ಕೆ ಸಿಗದೇ ಇರುವಂತಹ ಸ್ವತಂತ್ರವಾದ ಭಗವಂತನ ರೂಪ. ಆದ್ದರಿಂದ ಇದನ್ನು ಉಪಾಸನೆ ಮಾಡಿದವರಿಗೆ ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಪಡದಂತಹ ಸಂಪತ್ತು ಬರುತ್ತೆ. ಸಂಪತ್ತು ಅಂದ್ರೆ ಎಲ್ಲಾ ಬಗೆಯ ಸಂಪತ್ತು. ಸಂಪತ್ತು ಬರೀ ಹಣ ಅಂತಲ್ಲ, ಜ್ಞಾನ ಸಮೃದ್ಧಿ ಬದುಕಿನಲ್ಲಿ ಅದು ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಪಟ್ಟ ಸಂಪತ್ತಲ್ಲ. ಆ ಸಂಪತ್ತನ್ನು ವಿನಿಯೋಗ ಮಾಡೋದಕ್ಕೆ ಇನ್ನೊಬ್ಬರ ಅನುಮತಿಯೇ ಬೇಡ. ಅಂತಹ ಸ್ವತಂತ್ರವಾದಂತಹ ಸಮೃದ್ಧಿ ಈ ಗಾಯತ್ರಿ ಉಪಾಸನೆಯಿಂದ ಬರುತ್ತೆ. ಭಾಷೆ ಏನಂದ್ರೆ ಯಾವಾಗಲೂ ಸಮೃದ್ಧಿ ಇರುತ್ತೆ ಯಾವಾಗಲೂ ಬಯಕೆ ಕಮ್ಮಿ ಆಗುತ್ತೆ. ಬಯಕೆ ಹೆಚ್ಚಾದ ಹಾಗೆ ಏನಿದ್ರು ಕಮ್ಮಿ ಅಂತ ಹೇಳಿದಾಗ ನಮ್ಮ ಬಯಕೆ ಅದಕ್ಕೆ ಜಾಸ್ತಿ ಇರುತ್ತೆ. ಈ ಗಾಯತ್ರಿ ಉಪಾಸನೆ ಮೂಲಭೂತ ನನಗೆ ಏನು ಬೇಕು ಅಂತ ಅನಿಸೋದಿಲ್ಲ. ಆದ್ರಿಂದ ಅವರಿಗೆ ಏನ್ ಬಯಸಿದ್ರೆ ಸಿಗುತ್ತೆ ಅದ್ರ ಬೇಕು ಅಂತ ಅನಿಸೋದಿಲ್ಲ. ಈ ಸ್ಥಿತಿಯನ್ನು ಕೊಡ್ತಾರೆ ಅವರು. ಆ ಇದು ಬಹಳ ವಿಚಿತ್ರ. ಅವಾಗ ಅವರಿಗೆ ಯಾವ್ದು ಬಯಸಿದ್ರು ಇಲ್ಲ ಅಂತಂದ ಬೇಕು ಅಂತಂದಾಗ ಸಿಗೋದು, ಸಿಗುತ್ತೆ ಅಂತಾದಾಗ ಬೇಕು ಅನಿಸುತ್ತೆ. ಇದೊಂದು ಸಮಸ್ಯೆ. ನಮಗೆ ಏನ್ ಪ್ರಕಾರ ಸಿಗುತ್ತೆ ಅನ್ನೋ ಸ್ಥಿತಿ ಕೊಟ್ಟಿದ್ರೆ ಅವ್ರಿಗೆ ಏನಾದ್ರು ಬೇಕು ಅಂತ ಅನಿಸೋದಿಲ್ಲ, ಸಿಗೋದಿಲ್ಲ ಅಂತಿದ್ದಾಗ ಹೀಗೆ ಗಾಯತ್ರಿ ಉಪಾಸಕರಿಗೆ ಅವರು ಬಯಕೆಯನ್ನು ದಾಟದಿರುತ್ತಾರೆ. ಬಯಸಿದರೆ ಅವರು ಬಯಸಿದ್ದು ಯಾವುದು ಅದನ್ನೇ ಅಂತ. ಇದು ಇಷ್ಟು ಬಹಳ ಮಹತ್ವದ ಒಂದು ಗಾಯತ್ರಿ ಉಪಾಸಕರಿಂದ ಈ ಘಟ್ಟ ನಾವು ಇನ್ನೆಲ್ಲೇ ನಮ್ಮ ಗಾಯತ್ರಿ ಉಪಾಸ ಅದರಲ್ಲಿ ವಾಸ್ತವಿಕವಾಗಿ ಗಾಯತ್ರಿ ನಾನು ಚಿಕ್ಕವನಿದ್ದಾಗ ಗಾಯತ್ರಿ ಉಪಾಸನೆ ಮಾಡುವ ಗಾಯತ್ರಿ ಜಪ ಮಾಡುವ ಯೋಚನೆ ಮಾಡ್ತಾ ಗಾಯತ್ರಿಯಲ್ಲಿ ಹತ್ತು ಶಬ್ದಗಳಿದೆ, ಹತ್ತು ಶಬ್ದಗಳು ಯಾಕಿವೆ, ಹತ್ತು ಅವತಾರಗಳು ಹೀಗೆ ಯೋಚನೆ. ನಾನು ಇನ್ನೂ ಆಚಾರ ಭಾಷೆಯನ್ನು ಮಾಡಿರಲಿಲ್ಲ. ಗಾಯತ್ರಿಗೆ ಹತ್ತು ಶಬ್ದಗಳಿದೆ, ಹತ್ತು ಶಬ್ದಗಳಿಗೂ ಹತ್ತು ಅವತಾರಗಳಿಗೂ ನನ್ನ ಸಂಬಂಧ ಇರಬಹುದು. ಯಾಕಂದ್ರೆ ಇಪ್ಪತ್ನಾಲ್ಕು ಅಕ್ಷರ ಚತುರ್ವಂಶದ ಮೂರ್ತಿ ಅಂತ ಹೇಳ್ತಾರೆ. ಇದನ್ನು ಹೇಳುದಿಲ್ಲ ಯಾರಿಗೆ ಹತ್ತು ಯೋಚನೆ ಮಾಡಿದೆ. ಬೇರೆ ಒಂದೊಂದು ಶಬ್ದ ನೋಡಿದ್ರೆ ಅದು ಅವತಾರದ ಕಥೆ ಹೇಳುತ್ತೆ. ಚತುರ್ದರೆ ನೀನು, ತತ ಸಣ್ಣದಾಗಿದ್ದು ಮನೆ ತತ ಬೆಳೆದದ್ದು, ಸವನ ಅಂದ್ರೆ ಮಥನದಿಂದ ಅಮೃತ ತೆಗೆಯುವುದು, ಕೂರ್ಮ ಒರೇಟಿಯ ಒರೇಟಿ ಅಂದ್ರೆ ವರ ಅದು ಪರ್ಯಾಯ ಶಬ್ದ ಎತ್ತರದಲ್ಲಿರುವ ಭೂಮಿಯನ್ನು ಎತ್ತರದಲ್ಲಿ ನೆಲೆಸಿದವ, ಅರ್ಗ ಭರ್ಜನ ಭರ್ಜರಿ ರೂಪದಲ್ಲಿ ಭರ್ಜನ ಅನ್ನಿಸಿದ್ದು. ಓ ದೇವ, ದೇವ ಅಂದ್ರೆ ನೀವು ಕ್ರೀಡಾ ವಿಶೇಷ ವ್ಯವಹಾರ ಅತಿಥಿ ಹೆಜ್ಜೆ ಮುಂದೆ ಹೆಜ್ಜೆ ವ್ಯವಹಾರ ಮಾಡಿದವ ಅವತಾರ ಸಂಬಂಧಿತ ಕಂಡಿದೆ. ಇದು ಬಾಲ್ಯದಲ್ಲಿ ಗಾಯತ್ರಿ ಅನುಸಂಧಾನ ಮಾಡುವಾಗ ನನಗೆ ಬಹಳ ರೋಚಕವಾಗಿ ಒಂದೊಂದೇ ಶಬ್ದ ಬಂದ್ರೆ ಧೀಮಹಿ ಭೂಮಿಗೆ ಪುಷ್ಟಿ, ಭೂಮಿಗೆ ಖುಷಿ ಕೊಟ್ಟವ. ಹಾ, ಇಪ್ಪತ್ತೊಂದು ಬಾರಿ ಸುಮ್ಮನೆ ಸುಮಾರ ಮಾಡಿ ಭೂಮಿಗೆ ಖುಷಿ ಕೊಟ್ಟವ. ಧೀಮಹಿ ಜಿಯ ಎಂ ಅಂದ್ರೆ ವಾಯು ಬೀಜ, ಓ ಹನುಮಂತ ದೇವರಿಗೆ ಸಂತೋಷ ಕೊಟ್ಟವ. ಜಿಯ ರಾಮ ಯಾ ಅಂದ್ರೆ ಜ್ಞಾನ ರೂಪ, ಓ ಗೀತೆ ಉಪದೇಶ ಮಾಡಿದ ಜ್ಞಾನ ಅವತಾರ. ನಹ ಅಂದ್ರೆ ನೀ ಎಲ್ಲವನ್ನು ನೇತಿ ನೇತಿ ನಿಷೇಧ ಮಾಡಿದವ ಶೂನ್ಯವಾದಿ. ಬುದ್ಧ ಪ್ರಚೋದಯ ಅಂತ ಕೊನೆಗೆ ಧರ್ಮವನ್ನು ಕಲ್ಕಿ ಪ್ರಚೋದನೆ ಮಾಡಿ ಕುದುರೆ. ಇದೆಲ್ಲ ಒಂದೊಂದು ಅವತಾರದ ಕಥೆಯನ್ನು ಹೇಳುತ್ತಲ್ಲ ಅಂತ ಅನಿಸಿದ್ರು. ಚಿಕ್ಕಂತನಲ್ಲಿ ಗಾಯತ್ರಿ ಬಗ್ಗೆ ಮನನ ಮಾಡುವ ಹಂತದಲ್ಲಿ ಗಾಯತ್ರಿಯಲ್ಲಿ ದಶಾವತಾರ ಸ್ಪಷ್ಟವಾಗಿದೆ. ನಾನು ಅದನ್ನು ಘೋಷಣೆ ಮಾಡಿದ್ದೆ, ಗಾಯತ್ರಿಯಲ್ಲಿ ಹತ್ತು ಶಬ್ದಗಳಿವೆ, ಹತ್ತು ಶಬ್ದಗಳು ಹತ್ತು ಅವತಾರಗಳಿಗೆ ಕಳೆದವರು ಅಂತ. ಆವಾಗಲೂ ನಾನು ಆಚಾರ್ಯರ ಈ ಭಾಷ್ಯದ ವಚನದ ಹಿನ್ನೆಲೆಯಲ್ಲಿ ಹೇಳಿದ್ದಂತೆ ಇದು ಕಲ್ಪನೆ ಏನಿಲ್ಲ. ಆಚಾರ್ಯರು ಅಂತ ಯಾವ್ದಾದ್ರೂ ಗ್ರಂಥದ ಇದನ್ನು ಬರೆದಿದ್ದಾರೆ. ಸುಮ್ಮನೆ ನನಗೆ ಹೊಡೆದಿತ್ತು ಕಡೆಗೆ ಆಚಾರ್ಯರ ನಾವು ಒಂದು ಗ್ರಂಥದಲ್ಲಿ ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು. ಒಂದು ವಿಷಯ ನಮಗೆ ಸ್ಫುರಣಾಗಿ ಅದಕ್ಕೆ ಗ್ರಂಥದ ಸಂಪಾದನೆ ಸಿಕ್ಕಿದ್ರೆ ಆಗುವ ಆನಂದ ಉಂಟಲ್ಲ, ಅದು ಸಾಧ್ಯವೇ ಇಲ್ಲ. ಇಂಥ ಅನೇಕ ಘಟನೆಗಳು ನಡೆದಿವೆ ನನ್ನ ಜೀವನದಲ್ಲಿ. ಆ ರೂಪು ಮತ್ಸ್ಯಾದ ರೂಪವನ್ನು ಅನುಸಂಧಾನ ಮಾಡಿದ್ರೆ ಆಚಾರ ಭಾಷೆಯಲ್ಲಿ ಹೇಳ್ತಿದ್ದಾರೆ. ಅದನ್ನು ಹೇಳಿದ ಮೇಲೆ ಕೂಡ ಬಹಳ ಜನಕ್ಕೆ ಇವತ್ತಿಗೂ ಅದರ ಮಹತ್ವ ಗಮನಕ್ಕೆ ಬಂದಿದೆ. ಅದನ್ನು ನನಗೆ ಚಿಕ್ಕಂದಲ್ಲಿ ಗಾಯತ್ರಿ ಬಗ್ಗೆ ಮನ್ನ ಮಾಡುವಾಗ ಅರ್ಥ ಹೊಡೆದಂತ ನಂತರ ಈ ಮಂತ್ರ ಸಂಪಾದನೆ ಆಚಾರ ಭಾಷೆ ನೋಡಿದಾಗ ಏನು ಕಂಡಿದ್ದೇವೆ ಅದನ್ನು ಪ್ರಾಚೀನರು ಹೇಳಿದ್ದಾರೆ ಅಂತ ಅನ್ನುವಾಗ ಆಗುವ ಆನಂದ, ಆ ಆನಂದ ಅನ್ಯಾದೃಶವಾದ ಆನಂದ ಕೊಟ್ಟಂತ. ಹೀಗಾಗಿ ಈ ಖಂಡದಲ್ಲಿ ಗಾಯತ್ರಿಯ ಉಪಾಸನೆಗೆ ಬಹಳ ಮಹತ್ವ ಇದೆ. ನಾವು ಗಾಯತ್ರಿ ಉಪಾಸನೆ ಮಾಡುವಾಗ ಈ ಚತುಷ್ಪದ ಗಾಯತ್ರಿ ಮಾತ್ರ ಓಂಕಾರ ಚತುಷ್ಪದ ಗಾಯತ್ರಿ ಚತುಷ್ಪದ ಓಂಕಾರದಲ್ಲಿ ಈ ನಾಲ್ಕು ರೂಪಗಳ ಉಪಾಸನೆ, ಗಾಯತ್ರಿಯಲ್ಲೂ ನಾಲ್ಕು ರೂಪಗಳ ಉಪಾಸನೆ, ಓಂಕಾರ ಪ್ರತಿಪಾದನೆ ಅರ್ಥವಂತ ಒಂದು ಈ ಷಡ್ ವಿಧಾನ ಇದ್ದುಕೊಂಡು ಆ ಮುಖ ಓಂಕಾರ ಪ್ರತಿಪಾದನೆ ಭಗವಂತ, ಆಮೇಲೆ ವಾಕ್ಯದಲ್ಲಿ ಇರತಕ್ಕ ಭಗವಂತ, ಪೃಥ್ವಿಯಲ್ಲಿ ಇರತಕ್ಕ ಭಗವಂತ, ಸಮಸ್ತ ಭಗವಂತ ರೂಪಗಳನ್ನು ಕಂಡುಕೊಂಡು ಎರಡು ಬ್ರಹ್ಮ ಪರಮಾಶ್ಯ ಪರಮ ಭಗವಂತನ ರಾಮಕೃಷ್ಣ ರೂಪಗಳು ಪ್ರಣವ ಪ್ರತಿಪಾದ್ಯ ಅಂತ ಆಚರಣೆ. ಹೀಗೆ ಗಾಯತ್ರಿ ಪ್ರತಿಪಾದ್ಯ ಯಾವುದಿದೆ ಅದೆಲ್ಲವನ್ನು ಪ್ರಣವದಲ್ಲಿ ಅನುಸಂಧಾನ ಮಾಡಿ, ಪ್ರಣವ ಪ್ರತಿಪಾದ್ಯವಾದ ಯಾವುದೆಲ್ಲ ಇದೆ ಅದೆಲ್ಲವನ್ನು ಗಾಯತ್ರಿ ಅನುಸಂಧಾನ ಮಾಡಿ ಉಪಾಸನೆ ಮಾಡತಕ್ಕಂಥ ಪೂರ್ವವಾದಂತಹ ಸಂಗತಿಯನ್ನ ನಾವು ಸಾಮವೇದದ ಈ ಶಾಖೆ ಛಂದೋಗೋಪನಿಷತ್ತು ನಮಗೆ ಕೊಟ್ಟಿದೆ. ಅದರ ಇನ್ನೂ ಕೆಲವು ವಿವರಗಳು ಕೊಟ್ಟಿದೆ. ನಾನು ಇವತ್ತು ಇಷ್ಟು ಸಾಕು. ಆ ಮುಂದೆ ಕೆಲವೊಂದು ಇನ್ನೊಂದು ಅಖಂಡದಲ್ಲಿ ಸ್ವಲ್ಪ ಇದೆ, ಹೆಚ್ಚಿಲ್ಲ. ಅದರಿಂದ ನಾಳೆ ದಿವಸ ಸೇರಿದಾಗ ಅದು ಮುಂದಿನ ಭಾಗ ನೋಡೋಣ. ನಾಳೆ ಬೆಳಿಗ್ಗೆ 9:00 ಅಲ್ಲಿ ನಮಗೆ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಓಂ ಸಹನಾಭವತು ಸಹನ ತೇಜಸ್ವಿನಾವಧೀತಮಸ್ತು ಮಾವಿದ್ವಿಷಾಮಧೈ. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ಗಾಯತ್ರಿಯ ಒಂದು ವಿಶಿಷ್ಟವಾದ ಉಪಾಸನೆ ಮುಖವನ್ನ ನಾವು ನಿನ್ನೆ ನೋಡಿದೆವು. ಆರು ವಿಧವಾದ ಉಪಾಸನೆ, ನಾಲ್ಕು ಪಾದಗಳು, ಶೈಷ ಚತುಷ್ಪದ ಷಡ್ವಿಧ ಗಾಯತ್ರಿ. ಒಂದು ಸೂರ್ಯ ಪ್ರೋದ್ಯದಾದಿತ್ಯ ವರ್ಣಶ್ಚ, ಉದಿಸುವ ಸೂರ್ಯನಂತೆ ಪ್ರಕಾಶಮಾನವಾದ ಭಯ ರೂಪವುಳ್ಳ ಸ್ತ್ರೀ ರೂಪ, ಅದು ಗಾಯತ್ರಿ ಸಂಹಿತವಾದಂತಹ ರೂಪ. ಮತ್ತೊಂದು ವಾಕ್ಯದಲ್ಲಿ ಸಂಹಿತವಾದ ಅದು ಸೂರ್ಯ ಸಮಾನ ಪ್ರಭೆಯುಳ್ಳ ಭಯಗ್ರೀವ ಸ್ತ್ರೀ ರೂಪ. ಎರಡು ಭಯಗ್ರೀವ ರೂಪಗಳು. ಮೊದಲನೇದು ಭಗವಂತನ ಸಮಸ್ತ ಅವತಾರ, ನಾಲ್ಕನೇದು ಪೃಥ್ವಿಯಲ್ಲಿರತಕ್ಕಂತಹ ಭಗವಂತನ ಸ್ತ್ರೀ ರೂಪ, ಅದು ಪೀತವರ್ಣಿಸುವ ಸೂರ್ಯ ಸಮಾನವರ್ಣ. ಐದನೇದು ಜೀವ ಸ್ವರೂಪದಲ್ಲಿ ವ್ಯಾಪಿಸಿರತಕ್ಕಂಥದ್ದು, ಆರನೇದು ಜೀವ ಸ್ವರೂಪದ ಹೃದಯದಲ್ಲಿ ವ್ಯಾಪಿಸುತ್ತೆ. ಹೀಗೆ ಆರು ಭಗವಂತನ ರೂಪಗಳನ್ನ ಆರು ಏನು ಕಳಿಸ್ತಾ ಇದೆ, ಯಾಕೆಂದ್ರೆ ಎರಡನೇ ರೂಪದಲ್ಲಿ ಭಗವಂತ ಸಮಸ್ತ ರೂಪಗಳಿವೆ. ಆದ್ರಿಂದ ಒಂದು ದೃಷ್ಟಿಯಿಂದ ಭಗವಂತನ ಸಮಸ್ತ ರೂಪಗಳ ಚಿಂತನೆ ಬಂದಿದೆ. ಹೀಗೆ ಆರು ವಿಧವಾದ ಗಾಯತ್ರಿಯನ್ನ ಮತ್ತೆ ನಾಲ್ಕು ಪಾದಗಳು, ಒಂದು ಭಗವಂತನ ಮುಕ್ತ ನಿಯಾಮಕವಾದ ಮೂರು ರೂಪಗಳು ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವಂಥದ್ದು, ಮತ್ತೊಂದು ಇಡೀ ಸಮಸ್ತ ಅನಂತವಾದ ಜೀವಜಾತವನ್ನು ನಿಯಂತ್ರಿಸುವಂತಹ ಭಗವಂತನ ರೂಪ. ಹೀಗೆ ನಾಲ್ಕು ಪಾದಗಳ ಉಪಾಸನೆ. ಈ ನಾಲ್ಕು ಪಾದಗಳಲ್ಲಿ ಇನ್ನೊಂದು ರೀತಿಯ ಉಪಾಸನೆಯನ್ನು ಮುಂದಿನ ಮಂತ್ರಗಳು ಯದ್ವೈತ ಪ್ರಜ್ಞೇ ನೀಡಂ ಬಹಿರ್ಧಾ ಪುರುಷಾದ ಆಕಾಶ, ಯೋ ವೈ ಸ ಬಹಿರ್ಧಾ ಪುರುಷಾದ ಆಕಾಶ ಅಯಂ ವಾವಸ ಅಂತಃಶರೀರೇ ಅಂತಃಪುರುಷೆ ಆಕಾಶ. ಆಮೇಲೆ ಯೋ ವಯಸ್ಸೋ ಅಂತಃಪುರುಷೆ ಆಕಾಶ ಅಯಂ ವಾವಸ ಹೇ ಅಂತರ ಹೃದಯ ಆಕಾಶ. ತದೇತತ್ ಪೂರ್ಣ ಅಪ್ರವರ್ತಿ ಪೂರ್ಣ ಅಪ್ರವರ್ತಿ ಏವಂ ವೇದ ಏವಂ ವೇದ. ಒಂದೇ ಸರ್ತಿ ಇದೆ, ಈಗ ಇಲ್ಲಿ ಏಂ ವೇದ ಒಂದೇ ಬಾರಿ ಇದೆ ಎಲ್ಲಾ ಪುಸ್ತಕಗಳಲ್ಲಿ. ನಾನು ಮತ್ತೊಂದು ಪುಸ್ತಕ ಜನಿಸಿ ನೋಡಿದೆ, ಅದನ್ನು ಎರಡು ಸರ್ತಿ ಮುಂದೆ ಅದನ್ನು ಒಂದೇ ಸರ್ತಿ ಇದೆ. ಆದರೆ ಒಂದು ಖಂಡ ಮುಗಿದಾಗ ರಿಪೀಟ್ ಇರಬೇಕು. ಇಲ್ಲಿಗೆ ಖಂಡ ಮುಗಿದ ಚಿಹ್ನೆಯನ್ನು ಕೃಷಿಯ ಚಿತ್ರ ಹಾಕಿ ಹೇಳಿದ್ದ ಭಾಷ್ಯದಲ್ಲಿ. ಅದರಿಂದ ಇಲ್ಲಿ ಯಜೇವಂ ವೇದ ಅನ್ನುವ ವಾಕ್ಯ ಎರಡು ಬಾರಿ ಇದ್ದು ನನಗೆ ಭೇಟ ಆಗುವಾಗ ಮತ್ತೆ ಪ್ರಿಂಟ್ ಮಾಡುವವರು ಕೈ ಬಿಟ್ಟುಬಿಟ್ಟಾರೆ. ಯಜೇವಂ ವೇದ ಯಜೇವಂ ವೇದ ಇಲ್ಲಿಗೆ ಆ ಗಾಯತ್ರಿ ಉಪಾಸನೆಯಿಂದ ಮುಗಿಯಿತು. ಈ ನಾಲ್ಕು ವಿಧವಾದ ಉಪಾಸನೆ ಇನ್ನೊಂದು ರೀತಿ ಹೇಳ್ತಾನೆ. ಅದೊಂದು ಯದ್ವೈತ ಪ್ರಕ್ರಿಯೆ ಇದಂಬಾವತ ಯೋಯಂ ಬೈರ್ಧಾ ಪುರುಷಾದ. ಮೊದಲನೇ ರೂಪ ಸರ್ವಗತನಾದ ಭಗವಂತ, ಇಡೀ ವಿಶ್ವದಲ್ಲಿ ತುಂಬಿರತಕ್ಕಂತ ಸರ್ವಗತ ಬ್ರಹ್ಮ. ಬ್ರಹ್ಮ ಅಂದ್ರೆ ಬೃಹತ್, ಎಲ್ಲ ಕಡೆ ತುಂಬಿರುವಂತಹ ರೂಪ. ಯದ್ವೈತ ಪ್ರಕ್ರಿಯೆ ಯಾವುದು ಬ್ರಹ್ಮ ಶಬ್ದ ವಾಕ್ಯವಾಗಿ ಸರ್ವಗತವಾಗಿದೆಯೋ ಅದು ಒಂದು ಇದಂಬಾವತ ಅದೇ ಇದು ಯಾವುದು ಯೋಯಂ ಬೈರ್ಧಾ ಪುರುಷಾದ ಆಕಾಶ. ಈ ದೇಹದಲ್ಲಿರತಕ್ಕಂತಹ ಜೀವನ ಒಳಗೆ ಶರೀರದ ಒಳಗೆ ಹಿಂದೆ ಜೀವ ಶರೀರ ಜೀವ ಸ್ವರೂಪ ಹೇಳಿದ್ದಾರೆ. ಜೀವ ಸ್ವರೂಪದ ಹೊರಗೆ ಈ ಶರೀರದ ಒಳಗೆ ಶರೀರದಿಂದ ಹೊರಗೆ ತುಂಬಿರತಕ್ಕಂತಹ ಭಗವಂತ ಒಂದು ಅದು ಬ್ರಹ್ಮ. ಆಮೇಲೆ ಶರೀರದ ಒಳಗೆ ತುಂಬಿರತಕ್ಕಂತಹ ಭಗವಂತ ಅಂದ್ರೆ ಪಿಂಡಾಂಡ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತ, ಅನಂತರ ಪಿಂಡಾಂಡದೊಳಗೆ ವ್ಯಾಪಿಸಿರುವ ಭಗವಂತ ಎರಡನೇ ರೂಪ ಇದೆ. ಅದು ಬಹಿರ್ಧ ಪುರುಷ ಅದು ಬಹಿರ್ಧ ಈ ಪುರುಷ ಶಬ್ದ ವಾಚ್ಯನಾಗಿರತಕ್ಕಂತಹ ಜೀವ ಸ್ವರೂಪದ ಹೊರಗೆ ಇರತಕ್ಕಂತಹ ಶರೀರದಲ್ಲಿ ಬಾಹ್ಯ ಶರೀರದಲ್ಲಿ ತುಂಬಿರತಕ್ಕ ಭಗವಂತ. ಅದಕ್ಕೆ ಬಾಹ್ಯದಲ್ಲಿ ಇರತಕ್ಕ ಆಕಾಶ ಅಂತ, ಆಕಾಶ ಅಂತಂದ್ರೆ ಆಕಾಶ ಅಲ್ಲ ಭಗವಂತನಿಗೆ ಎಲ್ಲ ಕಡೆಯೂ ಆಕಾಶ. ಆಕಾಶ ಅಂದ್ರೆ ಅವಕಾಶ. ನಮಗೆ ಇವಾಗ ಆಚೆ ಹೋಗುವಾಗಿಲ್ಲ ಗೋಡೆ ಆಚೆ, ಯಾಕಂದ್ರೆ ಆಕಾಶ ಇಲ್ಲ. ಭಗವಂತ ಗೋಡೆ ಒಳಗಿಂದ ತೋರಿಕೊಂಡು ಹೋಗ್ತಾನೆ. ಅವರು ಎಲ್ಲವೂ ಆಕಾಶ, ಅವರಿಗೆ ಆಕಾಶ ಇಲ್ಲದೆ ಇದ್ದ ಜಾಗವೇ ಇಲ್ಲ. ಆದ್ರಿಂದ ದೇಹದ ಒಳಗೆ ಎಲ್ಲ ಕಡೆಯೂ ನಿರವಕಾಶವಾಗಿ ತುಂಬಿರೋದ್ರಿಂದ ಅವನು ಆಕಾಶ ಅಂತ. ಮತ್ತೆ ಆಕಾಶ ಅಂದ್ರೆ ಇಲ್ಲಿ ಆಕಾಶ ಇದೆ ಇಲ್ಲಿ, ಅದು ಏನ್ ಆಕಾಶ? ಆಕಾಶ ಅಂದ್ರೆ ಏನು? ಅದು ಎರಡು ವಿಧವಾದ ನಿರ್ವಚನ ಇದೆ. ಆಕಾಶದೇ ಇದೆ ಆಕಾಶ, ಆ ಕಮ್ಮಷ್ಟಾದಿ ಆಕಾಶ. ಒಂದು ಆಕಾಶದೆ ಬೆಳಕು ಪ್ರಕಾಶದಿಂದ ಪ್ರಕಾಶಮಯವಾಗಿರುವುದು. ಆಕಾಶದ ಪ್ರಕಾಶ ಇದೆ, ಆಕಾಶದಲ್ಲಿ ಪ್ರಕಾಶ ಇದೆ ಅಷ್ಟೇ, ಆಕಾಶಕ್ಕೆ ಪ್ರಕಾಶ ಇಲ್ಲ. ಅದರಿಂದ ಆಕಾಶಕ್ಕೆ ಇರತಕ್ಕಂಥ ಆಕಾಶದೆ ಅತ್ರ ಇಲ್ಲಿ ಬೆಳಕು ಹರಿಯುತ್ತೆ, ಅದರಿಂದ ಅದು ಆಕಾಶ. ಭಗವಂತ ಅತ್ರ ಅಲ್ಲ, ಆಕಾಶದೆ ಸ್ವಯಂ ಬೆಳಕಿನ ರೂಪವಾಗಿದ್ದಾನೆ, ಪ್ರಕಾಶ ಸ್ವರೂಪನಾಗಿದ್ದಾನೆ. ಆದ್ರಿಂದ ಭಗವಂತ ಆಕಾಶ, ಬರೇ ಪ್ರಕಾಶ ಅಲ್ಲ. ಅದು ಒಂದು ಜ್ಞಾನರೂಪವಾದ ಪ್ರಕಾಶ, ಜ್ಞಾನ ಸ್ವರೂಪ ಅಂತ ಆಗಿ. ಆಮೇಲೆ ಅಷ್ಟೇ ಅಲ್ಲ, ಆ ಕಮ್ಮ ಅಷ್ಟಾದಿ ಕಮ್ಮ ಅಂದ್ರೆ ಸಂಸ್ಕೃತದಲ್ಲಿ ವೈದಿಕ ಸಂಸ್ಕೃತದಲ್ಲಿ ಆನಂದ, ಲೌಕಿಕದಲ್ಲಿ ಬಹಳ ಕಡಿಮೆ ಅದನ್ನು ಪ್ರಯೋಗ ಮಾಡೋದು ಆನಂದ ಆಗಿರುತ್ತೆ. ಸಂಸ್ಕೃತದಲ್ಲಿ ಅದು ವೇದದಲ್ಲಿ ಬಹಳ ಕಮ್ ಬ್ರಹ್ಮ ಕಮ್ ಬ್ರಹ್ಮ ಭಗವಂತ ಕಮ್ಮ ಅಷ್ಟಾದಿ ಸುಖವನ್ನೇ ಅನುಭವಿಸುವ ದುಃಖಾನುಭವವೇ ಇರದ ರೂಪ. ಆ ಪೂರ್ಣವಾದ ಸದಾ ಪೂರ್ಣಾನಂದ ಸ್ವರೂಪನಾದ್ದರಿಂದ ಆಕಾಶ, ಸದಾ ಜ್ಞಾನ ಪ್ರಕಾಶ ಸ್ವರೂಪನಾದ್ದರಿಂದ ಆಕಾಶ. ಅದರಿಂದ ಇದನ್ನು ಭರ್ಗ ಅನ್ನುವ ಶಕ್ತಿಯನ್ನ ಅಂದ್ರೆ ಬೆಳಕು ಎಂತ ಬೆಳಕು ರಾ ಅಂದ್ರೆ ಆನಂದ, ಜ್ಞಾನಾನಂದದ ಬೆಳಕು ಪ್ರಕಾಶ ಸ್ವರೂಪನಾದ್ದರಿಂದ ಭಗವಂತ ಆಕಾಶ ಶಬ್ದ ವಾಚ್ಯನಾಗಿ ನಮ್ಮ ಶರೀರದೊಳಗೆ ತುಂಬಿದ್ದಾನೆ, ಬ್ರಹ್ಮಾಂಡದಲ್ಲಿ ತುಂಬಿದ್ದಾನೆ. ಅವನೇ ನಮ್ಮ ಶರೀರದೊಳಗೆ, ಬ್ರಹ್ಮಾಂಡದಲ್ಲಿ ತುಂಬಿರುವ ಬ್ರಹ್ಮ, ಶರೀರದೊಳಗೆ ತುಂಬಿರುವವ ಎರಡೆಂಬ ಆಕಾಶ. ಭಗವಂತನ ನಾಲ್ಕು ರೂಪಗಳಲ್ಲಿ ಎರಡು ರೂಪ ಆಯ್ತು, ನಾಲ್ಕು ಪಾದಗಳು. ಆಮೇಲೆ ಅಯವೇ ಉತ್ತರ ಯೋ ವೈ ಸಹ ಬಹಿರ್ಧ ಪುರುಷಾದ ಆಕಾಶ ಅಯಂ ಪಾವ ಸಹ ಯೋಯಂ ಶರೀರೇ ಆಕಾಶ. ರಾಗಮ ಆಶಯ ಇದು ಜೀವಕ್ಕೆ ಸುಖ ದುಃಖ ಅನುಭವ ಕೊಡುವಂತಹ ರೂಪ. ಜೀವಕ್ಕೆ ಸುಖ ಅನುಭವ ದೇಹ ಇಲ್ಲದಿದ್ರೆ ಇಲ್ಲ. ಇದೇ ಮೃಗಾಯಿದರ ಶರೀರ ಸ್ಥೂಲ ಶರೀರದಿಂದ ಕೊಡ್ತಾನೆ, ಸೂಕ್ಷ್ಮ ಶರೀರದ ಮೂಲಕ ಕೊಡ್ತಾನೆ, ಲಿಂಗ ಶರೀರದ ಮೂಲಕ ಕೊಡ್ತಾನೆ, ಜೀವ ಸ್ವರೂಪ ಶರೀರದ ಮೂಲಕ ಮುಕ್ತಿಯನ್ನು ಕೊಡ್ತಾನೆ. ಆದ್ರಿಂದ ಈ ಜೀವಕ್ಕೆ ಶರೀರದ ಒಳಗೆ ತಾನು ತುಂಬಿಕೊಂಡಿದ್ದು ಶರೀರದ ಮೂಲಕ ಸುಖವನ್ನು ಉಂಬಿಸುವ ರೂಪ ನನ್ನ ಆಕಾಶ. ಇದು ಈ ನಾಲ್ಕು ರೂಪಗಳಿಗೆ ಇದ್ರೆ ತದೇತ ಪೂರ್ಣ ಅಪ್ರವರ್ತಿ ಪೂರ್ಣ ಅಪ್ರವರ್ತಿ ಏವಂ ವೇದ ಏವಂ ವೇದ ತದೇತದ ಈ ಭಗವಂತನ ಬ್ರಹ್ಮನಾಮಕವಾದ ಸರ್ವಗತವಾದ ರೂಪ ಮತ್ತು ನಮ್ಮ ಶರೀರದೊಳಗೆ ತುಂಬಿರುವ ರೂಪ, ಜೀವ ಸ್ವರೂಪದ ಒಳಗೆ ತುಂಬಿರುವ ರೂಪ, ಜೀವ ಸ್ವರೂಪದ ಹೃದಯದೊಳಗೆ ತುಂಬಿರುವ ರೂಪ, ಈ ನಾಲ್ಕು ರೂಪಗಳು ಕೂಡ ತದೇತ ಪೂರ್ಣ. ಅದು ಕಾಲತಃ ದೇಶತಃ ಕುಲತಃ ಪೂರ್ಣ, ಅದು ಅಷ್ಟೇ ಇರುವುದು. ಜೀವ ಸ್ವರೂಪದೊಳಗೆ ಚಿಕ್ಕ ರೂಪ ತಿಳ್ಕೊಬೇಡಿ, ಅದು ಪೂರ್ಣ, ಅದು ಪರಿಪೂರ್ಣ, ಗುಣತಃ ಪೂರ್ಣ, ಕಾಲದೇಶಗಳಿಂದ ಸರ್ವಗತವೇ ಅದು. ತದೇತತ್ ಪೂರ್ಣ ಮತ್ತೆ ದೇಹದ ಒಳಗೆ ಮೂರುಗಳೆ, ಈ ಶರೀರದಲ್ಲಿ ಇರತಕ್ಕವನೊಬ್ಬ, ಜೀವ ಸ್ವರೂಪದೊಳಗೊಬ್ಬ, ಹೃದಯದೊಳಗೊಬ್ಬ, ಈ ಮೂರು ಜನ ಯಾಕೆ ಮೂರು ರೂಪ ಎಂತ ಕಡೆ ಕೂತಿ ಎಲ್ಲ ಮಾಡ್ಬೋದಪ್ಪ. ಆದ್ರೆ ಶರೀರದಲ್ಲಿರುವ ಭಗವಂತರಿಗೆ ಜೀವ ಸ್ವರೂಪ ನಿಯಂತ್ರಿಸಿ ಬರೋಲ್ಲ, ಜೀವ ಸ್ವರೂಪ ನಿಯಂತ್ರಿಸುವ ಭಗವಂತರಿಗೆ ಶರೀರ ನಿಯಂತ್ರಿಸಿ ಬರೋಲ್ಲೇನು. ಹಾಗೆ ಸಂಖ್ಯೆಯಲ್ಲಿ ಅಪ್ರವರ್ತಿ ಎಂದು ಇವನು ಇನ್ಯಾರೋ ಪ್ರವೃತ್ತಿ ಮಾಡಿಸುವುದಿಲ್ಲ, ಇವನಿಗೆ ಇನ್ನೊಬ್ಬರಿಂದ ತಾನು ಪ್ರವೃತ್ತನಾಗುವವನಲ್ಲ, ಉಳಿದವನು ಎಲ್ಲರಿಗೂ ಪ್ರವೃತ್ತಿಗೆ ಕಾರಣ. ತಾನು ಸ್ವತಃ ಇನ್ನೊಬ್ಬರಿಂದ ನಿಯಂತ್ರಿಸಲ್ಪಡುವ ವಸ್ತುವಲ್ಲ ಅದು, ಅದು ಸರ್ವತಂತ್ರ ಸ್ವತಂತ್ರ. ಸುಮ್ಮನೆ ಲೀಲೆಯ ಒಂದೊಂದು ದೇಹದೊಳಗೆ ಒಂದೊಂದು ರೂಪ ಧಾರಣೆ ಮಾಡುತ್ತೆ, ಎಲ್ಲಿ ಕೂತು ಏನೋ ದೇಹದೊಳಗೆ ಮಾಡದೇನೆ ರೂಪಾಂತರ ಧಾರಣೆ ಮಾಡದೇನೆ ಕೂಡ ನಿಯಮನ ಮಾಡುತ್ತೆ. ಅವನ ಇಚ್ಛೆ ಅಪ್ರವೃತ್ತಿ, ಇನ್ನೊಬ್ಬರ ಪ್ರವೃತ್ತಿಗೆ ಒಳಗಾಗುವವನಲ್ಲ. ಇನ್ನೊಬ್ಬರು ಇದರ ಮೇಲೆ ತಮ್ಮ ನಿಯಂತ್ರಣವನ್ನು ಹೇರುವುದು ಸಾಧ್ಯ ಇಲ್ಲ. ಇದು ಪರಿಪೂರ್ಣವಾದದ್ದು, ಇದು ಸರ್ವತಂತ್ರ ಸ್ವತಂತ್ರವಾದ್ದು. ಎಲ್ಲಾ ರೂಪಗಳು ಹೀಗೆ ಉಪಾಸನೆ ಮಾಡಿದರೆ ಪೂರ್ಣಾಂ ಅಪ್ರವರ್ತಿನಿ ಶ್ರೀಯಂ ಲಭತೆ. ಈ ರೀತಿ ಭಗವಂತನನ್ನು ಉಪಾಸನೆ ಮಾಡಿದವನು ಭಗವಂತ ಪೂರ್ಣ, ಭಗವಂತ ಅಪ್ರವೃತ್ತಿ, ಭಗವಂತ ಪರಿಪೂರ್ಣ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರ, ಅವನನ್ನು ನಿಯಂತ್ರಿಸುವುದು ಯಾರೂ ಇಲ್ಲ. ಹೀಗೆ ಉಪಾಸನೆ ಮಾಡಿದರೆ ಉಪಾಸನೆ ಮಾಡಿದವರಿಗೂ ಅಂಥ ಒಂದು ಸಂಪತ್ತು ಬರುತ್ತೆ. ಎಂಥ ಸಂಪತ್ತು? ಪೂರ್ಣವಾದ ಸಂಪತ್ತು, ಪರಿಪೂರ್ಣವಾದ ಮತ್ತು ಅಪ್ರವರ್ತಿನಿ, ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಪಡದ. ಇವಾಗ ಈ ತಮಾಷೆ ಏನು ಅಂದ್ರೆ, ಕೆಲವರಿಗೆ ತುಂಬಾ ದುಡ್ಡು ಇರುತ್ತೆ, ಆದ್ರೆ ಎಲ್ಲ ಒಂದು ಜಾಬ್ ನಲ್ಲಿ ಇರ್ತಾರೆ. ಜಾಬ್ ನಲ್ಲಿ ಇದ್ರೆ ಅವರ ಸಂಪತ್ತು ಅಪಾಯಿಂಟ್ ಮಾಡಿರ್ತಕ್ಕಂಥ ಎಂಪ್ಲಾಯ್ ಅವನ ಅಧೀನ, ಅವನು ಒಡೆಯ ಒಬ್ಬ ಇರ್ತಾನೆ, ಅವನ ಕೈಗಡೆ ಕೆಲಸ ಮಾಡುವಂತೆ ಬಾಸಿನ ಅಧೀನ ಇರ್ತದೆ ಇವನ ಸಂಪತ್ತು. ನಾಳೆ ಸಸ್ಪೆಂಡ್ ಮಾಡಬಹುದು, ನಾಳೆ ವಿಥ್ಡ್ರಾ ಮಾಡಬಹುದು, ನಾಳೆ ಸಂಪಾದನೆ ಕೆಟ್ಟು ಮಾಡಬಹುದು, ಹೆಚ್ಚು ಏನು ಮಾಡಬಹುದು. ಅದು ಇನ್ನೊಬ್ಬರಿಂದ ಪ್ರವರ್ತಿತವಾದದ್ದು, ನಿಯಂತ್ರಿತವಾದದ್ದು, ಅದು ಅಪ್ರವೃತ್ತಿ. ಅಪ್ರವರ್ತಿನಿ ಸಂಪತ್ತಲ್ಲ, ಅಪ್ರವರ್ತಿನಿ ಸಂಪತ್ತು ಅಂದ್ರೆ ನಮ್ ಕೈಲಿರೋದು ಖರ್ಚು ಮಾಡಲಿಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇಲ್ಲ, ಅಥವಾ ಪಡೆಯಬೇಕು ತೆಗಿಲಿಕ್ಕೆ ಇನ್ನೊಬ್ಬರ ಅಧೀನವಲ್ಲದ ಸ್ವತಂತ್ರವಾದ ಸಂಪತ್ತು. ಅಂದ್ರೆ ಬರೇ ದುಡ್ಡಿನ ಮುಖ ಅಲ್ಲ ಇಲ್ಲ, ಮತ್ತು ಬೇಕಾದ ಪೂರ್ಣ ಪೂರ್ಣ ಅಂದ್ರೆ ಬೇಕಾದ ಸಂಪತ್ತು, ಇನ್ನೊಬ್ಬರ ಅಧೀನವಲ್ಲದ ಸ್ವತಂತ್ರವಾದ ಸಂಪತ್ತನ್ನು ಪಡೀತಾನೆ ಭಗವಂತನ ಈ ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದ ಅಂತ. ಇಲ್ಲಿ ಶ್ರೀ ಅಂದ್ರೆ ಮೂಲಭೂತವಾಗಿ ಬಾಹ್ಯ ಸಂಪತ್ತು ಅಷ್ಟೇ ಅಲ್ಲ, ಬಾಹ್ಯ ಸಂಪತ್ತು ಅದು ಸಾಹಿ ಶ್ರೀ ಅಮೃತ ಸದಾ, ವೇದದಿಂದ ಬಂದಂತಹ ವೇದ ವಾಂಗ್ಮಯದ ಅರಿವಿನಿಂದ ಬಂದ ಭಗವದ್ ವಿಷಯಕವಾದ ಜ್ಞಾನಕ್ಕೆ ಶ್ರೀ ಸಂಸ್ಕೃತ. ಅದರಿಂದ ಶ್ರೀಯಂ ಅಂತಂದ್ರೆ ಅಧ್ಯಾತ್ಮದ ಜ್ಞಾನ, ಸ್ಪಿರಿಚುವಲ್ ವಿಸ್ಡಮ್. ಅದೇ ಪ್ರವರ್ತಿನಿ ಪೂರ್ಣ, ಪೂರ್ಣವಾದ ಅಂದ್ರೆ ಎಲ್ಲರಿಗೂ ಪೂರ್ಣ ಆಗುವುದು ಸಾಧ್ಯ ಇಲ್ಲ, ಯಾರೋ ಒಬ್ಬರಿಗೆ ಮಾತ್ರ ಪರಿಪೂರ್ಣ ಆಗುವುದು ಸಾಧ್ಯ. ಉಳಿದವರಿಗೆ ಅವರವರ ತಟ್ಟೆ ತುಂಬ, ಹೊಟ್ಟೆ ತುಂಬಿದ್ದು ಅಂತ ಇಲ್ಲ, ಹೊಟ್ಟೆ ತುಂಬಿದ್ದು ಒಬ್ರು ಒಂದು ಕೆಜಿ ಅನ್ನ ತಿನ್ಬಹುದು, ಒಬ್ರು ಅರ್ಧ ಕೆಜಿ, ಒಬ್ರು ಮತ್ತೆ ಕಾಲು ಕೆಜಿ, ಒಬ್ರು ಅದು ಕಾಲು ಕೆಜಿ ಇಬ್ಬರು ಇಷ್ಟ. ಹೊಟ್ಟೆ ತುಂಬುವುದು ತುಂಬುವುದೇ, ಆದ್ರೆ ಹೊಟ್ಟೆಯ ಗಾತ್ರ ಕನ್ಕೊಂಡ ಎಲ್ಲರೂ ಒಂದೇ ರೀತಿಗೆ ಪೂರ್ಣ ಅಂದ್ರೆ ಅವರ ಯೋಗ್ಯತೆಗೆ ಪರಿಪೂರ್ಣವಾದಂತಹ ಸಂಪತ್ತು ಅಂದ್ರೆ ಜ್ಞಾನದ ಸಂಪತ್ತು. ಎಲ್ಲ ಐಹಿಕ ಯಾವ ಸಂಪತ್ತು ಆಗುವುದು ಬಯಸಿದ ಸಂಪತ್ತನ್ನು ಪಡೀತಾರೆ, ಅದು ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಪಟ್ಟ ಸ್ವತಂತ್ರವಾದಂತಹ ಸಂಪತ್ತು. ಪೂರ್ಣ ಅಪ್ರವರ್ತಿನಿ ಶ್ರೀಯಂ ಲಭತೆ ಏವಂ ವೇದ. ಯಾರು ಗಾಯತ್ರಿ ವಾಚ್ಯನಾದ ಭಗವಂತನ ಈ ಆರು ಮತ್ತು ನಾಲ್ಕು ಆಸ್ಪತ್ರೆಗಳನ್ನು ಉಪಾಸನೆ ಮಾಡ್ತಾರೆ ಅಥವಾ ಏವಂ ವೇದ ಇದು ಎರಡು ಸರ್ತಿ ಆವೃತ್ತಿ ಮಾಡಿದರೆ ಅಲ್ಲಿ ಖಂಡ ಮುಗಿಯುತ್ತೆ, ಆ ಖಂಡ ಅಲ್ಲಿ ಮುಗಿದೆ. ಆದ್ರೆ ಏನು ಈ ಪ್ರಿಂಟ್ ಅಂತ ಆವೃತ್ತಿ ಇಲ್ಲ, ಎರಡು ಸರ್ತಿ ಇಲ್ಲ, ಎಲ್ಲಾ ಕಡೆ ಖಂಡ ಮುಗಿದ ಭಕ್ತಿಯ ನಾವು ಈ ವಿಶ್ವದಲ್ಲಿ ತುಂಬಿರುವಂತಹ ಭಗವಂತ ಅದೇ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ. ಕೊನೆಯ ಒಂದು ಹೃದಯ ಬಂದು ಈ ಭೂಮಿಯಲ್ಲಿ ಇರತಕ್ಕ ವಾಕ್ಯದಲ್ಲಿ ಆ ನಮ್ಮ ಸ್ವರೂಪ ಶರೀರದಲ್ಲಿ ಸ್ವರೂಪದ ಶರೀರದ ಹೃದಯದಲ್ಲಿ ಆ ಸ್ವರೂಪ ಶರೀರದ ಹೃದಯದಲ್ಲಿ ಇರತಕ್ಕ ಭಗವಂತನಿಗೆ ಸುತ್ತ ನಾಲ್ಕು ಜನ ದ್ವಾರಪಾಲಕರು ಪೂರ್ವ ಉಪವಾಸ ಭಗವಂತ ನನ್ನ ಹೃದಯದಲ್ಲಿ ನಾಲ್ಕು ಜನ ದ್ವಾರಪಾಲಕರು ನಾಲ್ಕೆಲ್ಲ ಐದು ಜನ ಅದ್ಯಾವುದು ಅಂದ್ರೆ ಬಹಳ ವಿವರಿಸಿದ್ರೆ ಚಕ್ಷು ಶ್ರೋತ್ರ ಮನೋವಾಗ್ಪ್ರಾಣ ಇದು ಪ್ರಸಿದ್ಧವಾದ ಐದು ಸಂಗತಿ. ಕಣ್ಣು ಕಿವಿ ಮನಸ್ಸು ಮಾತು ಇದೇ ಐದು ಭಗವಂತನ ದ್ವಾರಪಾಲ. ಚಕ್ಷಸ್ಸು ಅಂದ್ರೆ ಕಣ್ಣಿನ ದೇವತೆ ಆದ ಸೂರ್ಯ, ಶ್ರೋತ್ರಂ ಅಂದ್ರೆ ಕಿವಿಯ ದೇವತೆ ಆದಂತಹ ಚಂದ್ರ, ಮನಸ್ಸು ಅಂದ್ರೆ ಮನಸ್ಸಿನ ದೇವತೆ ಆದ ಇಂದ್ರ, ವಾಕ್ ಅಂದ್ರೆ ವಾಕ್ಯದ ದೇವತೆ ಆದ ಅಗ್ನಿ, ಪ್ರಾಣ ಅಂದ್ರೆ ಉಸಿರಿನ ದೇವತೆ ಅದು ಆಯ್ತು. ಈ ಐದು ಮಂದಿ ದ್ವಾರಪಾಲಕರು ಅಂತೇಳಿ ಇಲ್ಲೂ ಅಲ್ಲೂ ಅಂತ ವೈಕುಂಠದಲ್ಲೂ ಹಾಗೆ ಈ ಹೃದಯ ವೈಕುಂಠದಲ್ಲೂ ಹಾಗೆ ಐದು ಜನ ಭಗವಂತನ ದ್ವಾರಪಾಲಕರು. ಸ್ವರೂಪದ ಮಧ್ಯದಲ್ಲಿ ಇರತಕ್ಕಂತ ಹೃದಯ ನಾಮಕನಾದ ಭಗವಂತನಿಗೆ ಎಂತ ಬಂದಾಡುತ್ತೆ ಆ ಭಗವಂತನಿಗೆ ಆಧಾರವಾಗಿರತಕ್ಕ ಅಧಿಷ್ಠಾನವಾಗಿರತಕ್ಕ ಹೃದಯಕ್ಕೆ ಕೃತೆ ಬಂದಂತೆ ಎರಡು ಈ ಹೃದಯದಲ್ಲಿ ಪಂಚದೇವ ಸುಷಯ ದೇವರ ದ್ವಾರ ದೇವ ಸುಷಿ ದೇವ ಸುಷಿ ಸುಷಿ ಅಂದ್ರೆ ಸುಷಿ ಅಂದ್ರೆ ಸುಷಿ ಸುಷ ಪ್ರಸವೆ ಅಂತ ಸುಷಿ ಅಂದ್ರೆ ದಿಲ ದ್ವಾರ ಬಾಗಿಲು ಆಗ ಸುಷಿ ಅಂದ್ರೆ ದಿಲ ಅಂತ ಅವಕಾಶ ಅಂತ ವೆಂಟ್ ವೆಂಟಿಲೇಷನ್ ಹಾಗೆ ಆ ಇಂಗ್ಲಿಷ್ ನಲ್ಲಿ ವೆಂಟ್ ಅಂತೀವಲ್ಲ ಅದನ್ನ ಇಂಗ್ಲಿಷ್ ಸಂಸ್ಕೃತಿ ಸುಷಿ ಅಂತ ಪಂಚದೇವ ಸುಷಿ ಅಂತ ದೇವರ ದಾರಿ ಅಂತ ಅಂದ್ರೆ ದೇವರ ಹತ್ರ ಹೋಗೋದು ಭಗವಂತನನ್ನು ಕಾಣಬೇಕಾಗಿದ್ರೆ ಐದು ದಾರಿ ಐದು ದ್ವಾರಗಳು ಈ ದ್ವಾರದ ಮೂಲಕ ಈ ದ್ವಾರಪಾಲಕರು ಒಳಗೆ ಬಿಟ್ರೆ ಹೋಗ್ಲಿಕ್ಕ ಪಂಚದೇವ ಸುಷಯ ತಸ್ಯ ಆ ಈ ಯಾವುದು ಗಾಯತ್ರಿಯಲ್ಲಿ ಆರು ದೇವತೆಗಳು ಅಂತ ಹೇಳಿ ಆರು ರೂಪಗಳು ಅಂತ ಹೇಳಿದ ಕೊನೆಯದು ಜೀವ ಸ್ವರೂಪದ ಹೃದಯದಲ್ಲಿ ಇರತಕ್ಕ ರೂಪ ಅಂತ ಹೇಳಿದೆವೋ ಆ ರೂಪಕ್ಕೆ ಆ ಭಗವಂತ ಹೃದಯದಲ್ಲಿದ್ದಾನಲ್ಲ ಅವನು ಸುತ್ತ ಐದು ದ್ವಾರಗಳಿವೆ ಆ ಐದು ದ್ವಾರಗಳ ದೇವತೆಗಳನ್ನು ಪರ್ಮಿಷನ್ ಪಡೆದುಕೊಂಡು ಅವನು ಒಪ್ಪಿಗೆ ಪಡೆದು ಭಗವಂತನ ಹತ್ರ ಹೋಗಬೇಕು. ತಸ್ಯ ಹವಾ ಏತಸ್ಯ ಪಂಚ ದೇವ ಸುಷಯ ಸಯೋಸ್ಯ ಪ್ರಾಂತ ಸುಷಿಹಿ ಅದು ಯಾವುದು ಒಂದು ಪೂರ್ವದಲ್ಲಿ ಬಾರದು ಒಂದು ದಕ್ಷಿಣದಲ್ಲಿ ಒಂದು ಪಶ್ಚಿಮದಲ್ಲಿ ಒಂದು ಉತ್ತರದಲ್ಲಿ ಒಂದು ಬೇರೆ ಮೇಲುಗಡೆಯಿಂದ ಈ ಐದು ಬಾಗಿಲು ಊರ್ಧ್ವ ದ್ವಾರ ಪೂರ್ವದ್ವಾರ ದಕ್ಷಿಣ ದ್ವಾರ ಪಶ್ಚಿಮ ದ್ವಾರ ಮತ್ತು ಸಯೋಸ್ಯ ಪ್ರಾಂತ ಸುಷಿಹಿ ಅದರಲ್ಲಿ ಪೂರ್ವದ ಬಾಗಿಲು ಪೂರ್ವದ ಬಾಗಿಲಿಗೆ ಯಾವ ದೇವತೆ ಅಂದ್ರೆ ಸ ಪ್ರಾಣ ಸ ಚಕ್ಷು ಸ ಆದಿತ್ಯ ತದೇತತ್ ತೇಜೋ ಅನ್ನಾತಿ ಉಪಾಸೀತ ತೇಜಸ್ವಿ ಅನ್ನಾದೋ ಮೋದಿಗೆ ಒಂದು ಬಾಗಿಲು ಪೂರ್ವದ ಬಾಗಿಲು ಅದು ಸಹ ಪ್ರಾಣ ನಮ್ಮ ದೇಹದೊಳಗೆ ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ ಈ ಐದು ದೇವತೆಗಳಿದ್ದಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ಪ್ರಾಣಗಳಿದ್ದಾರೆ ಐದು ಬಾಗಿಲು ಅದಕ್ಕೆ ಈ ಪಂಚಪ್ರಾಣಗಳಿಗೂ ಈ ಪಂಚದೇವತೆಗಳಿಗೂ ಸಂಬಂಧ ಇದೊಂದು ಹೊಸ ಉಪಾಸನೆ ಹಿಂದೆಯಲ್ಲಿ ಬಂದು ಪಂಚಪ್ರಾಣಗಳ ನಾನಾ ಬಗೆಯನ್ನು ಆಚಾರ ಹೇಳಿದ್ದೆ ಕಳೆದ ಬಾರಿ ನನಗಿಲ್ಲೇ ಪಂಚಪ್ರಾಣಗಳ ಅನೇಕ ಮುಖಗಳನ್ನು ಹೇಳಿದ್ದೆ ಆದರೆ ಇದು ಇನ್ನೊಂದು ಹೊಸದು ಪ್ರಾಣವನ್ನು ಪ್ರಾಣಾಪಾನ ಅಂದ್ರೆ ಪ್ರಾಣದೇವರ ಪುತ್ರರು ಐದು ಜನ ಇದ್ದಾರೆ ಪ್ರಾಣದೇವರ ಸ್ವರೂಪ ಅಲ್ಲ ಪ್ರಾಣಪುತ್ರರು ಹದಿನೆಂಟನೇ ಕಕ್ಷೆಯಲ್ಲಿ ಬರತಕ್ಕಂತಹ ಪ್ರಾಣಾಪಾನ ಧ್ಯಾನ ದಾನ ಸಮಾನರು ಅದರಲ್ಲಿ ಪ್ರಾಣಿಗೆ ನಿಯಾಮಕ ಸೂರ್ಯ ಅಪಾನಕ್ಕೆ ನಿಯಾಮಕ ಅಗ್ನಿ ಧ್ಯಾನಕ್ಕೆ ನಿಯಾಮಕ ಚಂದ್ರ ಸಮಾನಕ್ಕೆ ನಿಯಾಮಕ ಇಂದ್ರ ಉದಾನಕ್ಕೆ ನಿಯಾಮಕ ಮುಖ್ಯ ಹೀಗೆ ಈ ಐದು ಪ್ರಾಣತತ್ವಗಳಿಗೆ ಐದು ದೇವತೆಗಳು